Lena. ಓಹೋ, ನಮಸ್ಕಾರ ವೆಂಕಪ್ಪ. ನಮಸ್ಕಾರ ಚಂದ್ರಣ್ಣ. ಎಲ್ಲಿಗೆ ಹೊರಟೆ? ಎಲ್ಲಿಗೇನು, ದಿನದ ಕರ್ಮ ಇದ್ದೇ ಇದೆಯಲ್ಲ, ಒಂದ್ ಕಡೆ ಅಡ್ಡಾಡ್ಕೊಂಡು ಬರೋಣ ಅಂತ ಹೊಂಟೀನಿ. ವೆಂಕಪ್ಪ, ನಿನ್ನೆ ಹನುಮಂತ್ ಗೌಡ್ರ ಮನೆ ಹತ್ರ ನೋಡಿದ್ಯೇನು? ಹನುಮಂತ್ ಗೌಡ್ರ ಮನೆ ಹತ್ರ? ಯಾಕೆ? ನಾನು ಆ ಕಡೆ ಹೋಗ್ಲಿಲ್ಲ. ಏನಾಯ್ತು? ನಿನ್ನೆ ಜನ ಜಾತ್ವೇನಪ್ಪ ಅವ್ರ ಮಾಲಿನ ಮುಂದೆ. ಯಾಕೆ, ಏನಾಯ್ತು? ಹನುಮಂತ್ ಗೌಡ್ರು ಚೆನ್ನಾಗಿದ್ದಾರ? ಸದ್ಯ ಆತ ದೇವ್ರಂತ ಮನುಷ್ಯ, ಚೆನ್ನಾಗಿ ಬದುಕಲಿ ಇನ್ನು 100 ವರ್ಷ. ಹೌದೌದೌದು, ಹನುಮಂತ್ ಗೌಡ್ನಂತ ಜನ ಸಿಕ್ಕೋದೇ ಅಪರೂಪ. ಈ ನಾಡನ್ನೆಲ್ಲ ಸುಭಿಕ್ಷ ಮಾಡಿ ಪುಣ್ಯ ಕಟ್ಕೊಂಡಿದ್ದಾರೆ. ಅವ್ರ ಕಾಲದಲ್ಲೇ ಆವನೂರ್ ಸಂಸ್ಥಾನದ ಗುಡಿಗುಂಡಾರುಗಳು ಜೀರ್ಣೋದ್ಧಾರ ಆಯ್ತು, ನೀರಾವರಿ ವ್ಯವಸ್ಥೆ ಆಯ್ತು, ಕಂದಾಯ ಕಡಿಮೆ ಆಯ್ತಲ್ಲ. ಹೌದಪ್ಪ, ಹೌದೌದು. ಬಡಬಗ್ಗರ ಬಗ್ಗೆ ತುಂಬಾ ಕಾಳಜಿ ಆ ಮನುಷ್ಯನಿಗೆ. ಎಷ್ಟಾದ್ರೂ ಬಡತನದಿಂದಲೇ ಬಂದವನಲ್ವೇ ಅವನು. ತೆಗಿ, ಬಡತನದಿಂದ ಬಂದವರೆಲ್ಲ ಹಿಂಗೆ ಹಾಕಿರ್ತಾರೆ ಚಂದ್ರಣ್ಣ. ಅದು ನಿಜಾನು. ಕೆಲವರಂತೂ ಕಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿ ಕೊಡ ಹಿಡಿದವರಂತ ಮಾಡ್ತಾರೆ. ಅದು ಪೀಠದ ಮಹಿಮೆ. ಕುರ್ಚಿಗೆ ಬರುವ ಮೊದಲು ಪ್ರಜೆಗಳೇ ದೇವರು ಅಂತ ಕೂಗ್ತಾ ಇರ್ತಾರೆ. ಕುರ್ಚಿಗೆ ಬಂದ ಮೇಲೆ ಅವರೇ ದೇವರಾಗ್ಬಿಡ್ತಾರೆ. ಆಮೇಲೆ ಪ್ರಜೆಗಳಿಗೆ ಪಾಪ, ದೇವರೇ ಗತಿ. ಆದ್ರೆ ನಮ್ಮ ಹನುಮಂತ ಗೌಡ ಹಿಂದಿನ ಮರ್ತಿಲ್ಲ. ಇಲ್ಲ ಇಲ್ಲ ನೋಡು, ಅದಕ್ಕೂ ಒಳ್ಳೆ ಸಂಸ್ಕಾರ ಬೇಕು ವೆಂಕಪ್ಪ. ಹೌದು, ಹನುಮಂತ್ ಗೌಡ್ರ ತಂದೆ ರಂಗತಯ್ಯ, ತಾಯಿ ಗೋದಾದೇವಿ ಇಬ್ರು ದೇವ್ರಂಥವ್ರಲ್ವಾ. ಅದಕ್ಕೆ ಅವ್ರ ಏಕಮಾತ್ರ ಪುತ್ರ ಹನುಮಂತ್ ಗೌಡ ಈ ಮಟ್ಟಕ್ಕೆ ಸೇರಿದ್ದು ಅಲ್ವಾ? ಮತ್ತೆ ಇಲ್ಲಿದ್ರೆ ಒಬ್ಬ ಸಾಮಾನ್ಯ ಮನುಷ್ಯ, ಅದು ಎಲ್ಲಿಲ್ಲೋ ಬಂದವನು. ಬಂಕಾಪುರ ಸುಬೇದಾರ್ ದರ್ಜಾ ಖಾನ್ರಿಗೂ ಬಿಜಾಪುರ ಸುಲ್ತಾನ್ರಿಗೂ ಅಚ್ಚುಮೆಚ್ಚವನಾಗ್ತಾನೆ ಅಂದ್ರೆ ಅದೇನ್ ಸಣ್ಣ ಮಾತು ಅಂತೀಯ? ಅದಕ್ಕೂ ದೈವಬಲ ಬೇಕು ಚಂದ್ರಣ. ಹನುಮಂತ್ ಗೌಡ್ರಿಗೆ ಹೂವಿನ ಅಡಗಲಿಯ ಮೈಲಾರಲಿಂಗದ ಮೇಲೆ ಅತಿಮ ವಿಶ್ವಾಸ. ವೆಂಕಪ್ಪ, ಅವನ್ ಮಾಡಿರೋ ಒಂದೊಂದ್ ಕೆಲಸನೂ ನೆನಪು ಮಾಡ್ಕೊಂಡ್ರೆ ಮೈಯೆಲ್ಲ ಜುಮ್ ಅನ್ನತಪ್ಪ. ಹೌದು, ಬಿಜಾಪುರದ ಜನ ಕಳ್ಳರ ಕಾಟಿಂದ ಅಕ್ಕಿಯಿಂದ ಒದ್ದಾಕ್ತಿದ್ದಾಗ ಆ ದಾರಿಗಳ್ರನ್ನ ಸದೆ ಬಡ್ದು ಅಕ್ಕಿ ಬಂಡಿಗಳನ್ನ ಬಿಜಾಪುರಕ್ಕೆ ಮುಟ್ಟಿತ್ತು. ಏನ್ ಸಾಮಾನ್ಯ ಕೆಲಸ ಅಂತ ಕಳ್ಳರ ನಾಯ್ಕ ಬೀರುವ ಮಹಾಕ್ರೂರಿ ಅಂತೆ. ಅಂತವನ್ ಸದ್ದು ಅಡಗಿಸ್ಬಿಟ್ನಲ್ಲ ಇವನು. ಅಲ್ಲ, ಕಳ್ಳರು ಗುರು ಬೈರುವ ಯಾರನ್ನು ಜೀವಂತ ಬಿಟ್ಟಿದ್ದೇ ಇಲ್ವಂತೆ. ಅಂತವನಿಗೂ ಮಣ್ಣು ಮುಕ್ಕಿಸ್ಬಿಟ್ಟ ನಮ್ಮ ಹನುಮಂತ ಗೌಡ. ಆದ್ರಿಂದಲೇ ಬಿಜಾಪುರದ ಸುಲ್ತಾನ್ರ ಕಣ್ಣಿಗೆ ಬಿದ್ದ ನಮ್ಮ ಹನುಮಂತ ಗೌಡ. ಅದೊಂದೇ ಕಾರಣ ಅಲ್ಲಪ್ಪ, ದರ್ಜಾ ಖಾನ್ರ ಮೇಲೆ ವೈರಿಗಳು ದಂಡಕ್ಕೆ ಬಂದಾಗ ಬೆಂಬಲ ನಿಂತು ಕಾದಾಡಿ ಗೆದ್ಕೊಟ್ಟನು ನೀನೆ. ಓ, ಅದಂತೂ ಈ ಸರ್ಜಾ ಕಾಂದ್ರೆ ಜೀವನದ ಮರಣದ ಪ್ರಶ್ನೆ ಆಗಿತ್ತು. ಅದೇ ನೀನ್ ಜ್ಞಾಪಕ ಇದೆಯಾ? ಹೌದು, ಆಗ ನಮ್ ಗೌಡ ಮುಸಲ್ಮಾನರ ಸಹಾಯ ಮಾಡ್ತಿದ್ದಾನೆ ಅಂತ ಜನ ಎಲ್ಲ ಹುಯಿಲೆಬ್ಬಿಟ್ರು. ಜಗತ್ತಿಗೆ ಅವನು ಜಾತಿ ಅಂದ ಅಲ್ಲ, ಅವನಿಗೆ ಎಲ್ಲರೂ ಸಮಾನ್ರೇಯ. ಅವನ ಯಶಸ್ಸಿನ ಮೂಲನೇ ಅದು. ನೋಡು, ತನ್ನ ಸಂಸ್ಥಾನದಲ್ಲಿ ಇದ್ದವ್ರನ್ನು ಅವನ್ ಹಾಗೇ ನೋಡ್ಕೋತಾ ಇರೋದ್ರಿಂದ ಇಲ್ಲಿ ಆಂತರಿಕ ಜಗಳ ಅನ್ನೋದು ಇಲ್ವೇ ಇಲ್ಲ. ಅದಕ್ಕೆ ಅಲ್ವಾ ಬಿಜಾಪುರ ಸುಲ್ತಾನ್ರು ಅವನನ್ನ ಆಧಾರದಿಂದ ಬರ್ಮಾಡಿಕೊಂಡು ಸತ್ಕರಿಸಿ ಸಂಗ್ರಾಮ ಧುರೀನ ಅಂತ ಬಿರುದು ಕೊಟ್ಬಿಟ್ಟವ್ರೆ. ಬಿರುದೊಂದೇ ಅಲ್ವಲ್ಲ ವೆಂಕಪ್ಪ, ಸುಲ್ತಾನ್ರ ಅವನ್ಗೆ ಗುತ್ಲ, ಹೂವಿನ ಹಡಗಲಿ, ರಾಣಿ ಬೆನ್ನೂರು, ಹಿರೇಕೇರೂರು, ಚಿಕ್ಕೇರೂರು, ಚೌಟಿ, ತಳವಳ್ಳಿ ಎಲ್ಲ 7 ಗ್ರಾಮಗಳ ಜಹಗೀರನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಹನುಮಂತ ಗೌಡ್ರಿಗೆ ಸುಲ್ತಾನ್ರು ವಜ್ರ ಕಚ್ಚಿದ ಕತ್ತಿ ಕೊಟ್ಟು ಸಿಂಹದಂತೆ ಬಾಳ್ರಿ ಅಂತ ಒರೆಸಿದ್ರಂತೆ. ನೋಡಿದ್ಯಾ ಎಂಥ ಭಾಗ್ಯ, ಅಪಾರ ದೈವ ಭಕ್ತಿ, ಪರೋಪಕಾರ ಬುದ್ಧಿ ಅವನನ್ನ ಕಾಪಾಡ್ತಾ ಐತೆ ಚಂದ್ರಣ್ಣ. ಹೌದು ವೆಂಕಪ್ಪ, ನಿಜಕ್ಕೂ ಅವನ್ ಬಹಳ ದೊಡ್ಡ ಮನ್. ಹೌದು, ಅಂಥ ಸಂಸ್ಥಾನದಲ್ಲಿ ಇರೋದೇ ನಮ್ ಪುಣ್ಯಗಳು. ಅಂದಂಗೆ ನಮ್ಮ ಹನುಮಂತ ಗೌಡ್ರ ಮನೆ ಮುಂದೆ ಜನ ಯಾಕೆ ಸೇರಿದ್ರು ಅಂತ ಹೇಳೇ ಇಲ್ವಲ್ಲ ನೀನು. ನೋಡಿದ್ಯಾ, ಮರು ಅಂದ್ರೆ ಇದೆ ನಮ್ ಮಾತು. ನೋಡು, ಎಲ್ಲೆಲ್ಲೋ ಹೋಗ್ಬಿಟ್ಟು. ನಿನ್ನೆ ವ್ಯಾಪಾರಿಗಳೆಲ್ಲ ಮಹಲಿನ ಮುಂದೆ ಮುಕ್ಕರಿದ್ರಂತೆ. ಯಾಕೆ, ವ್ಯಾಪಾರಿಗಳಿಗೇನಾಯ್ತು? ಏ, ಕಳೆದ ವಾರ ಹನುಮಂತ ಗೌಡ ಮೈಲಾರಲಿಂಗನ ದರ್ಶನಕ್ಕೆ ಸಂಸಾರ ಸಮೇತ ಹೋಗಿದ್ರಂತೆ. ತಿಂಗಳಿಗೊಮ್ಮೆ ಮೈಲಾರಲಿಂಗನ ದರ್ಶನ ಮಾಡದೆ ಹೋದ್ರೆ ಆ ಅಪ್ಪಂಗೆ ನಿದ್ದೆನೆ ಬರೋಕ್ಕಿಲ್ಲ. ಈ ಬಾರಿ ದೇವ್ರ ದರ್ಶನ ಮುಗಿಸಿ ಮರಳಿ ಬರುವಾಗ ವರದಾ ನದಿ ದಂಡೆ ಮೇಲೆ ವಿಶ್ರಾಂತಿಗೆ ಅಂತ ಬೀಡ್ಬಿಟ್ಟಿದ್ರಂತೆ. ಆಮೇಲೆ ವರ್ಧಾ ನದಿ ತುಂಬಿ ಹರಿತಾ ಇತ್ತಂತೆ. ಓ, ಅವತ್ ರಾತ್ರಿ ಕೆಲವು ವ್ಯಾಪಾರಿಗಳು ಚಿನ್ನನ ಕುದುರೆ ಮೇಲೆ ಸಾಗಿಸ್ತಾ ಇದ್ರಂತೆ. ಓ, ಆಗ ನೀರಿನ ಸೆಳವಿಗೆ ಕುದುರೆಗಳು ಕಾಲ್ ಜಾರ್ ಬಿದ್ಬಿಟ್ವಂತೆ. ಹೋಗೋ ಹೋಗೋ, ಚಿನ್ನದ ಮೂಟೆಗಳೆಲ್ಲ ನೀರ್ ಪಾಲಾಗೋಗ್ಬಿಟ್ವು. ಆ ನೀರಿನ ಸೆಳೆತ ತುಂಬಾ ಜಾಸ್ತಿ ಇತ್ತು ಅಂತ ಕಾಣ್ತೈತೆ. ಹ್ಮ್, ವ್ಯಾಪಾರಿಗಳು ಪಾಪ ಜೋಲ್ಮುಖ ಹಾಕೊಂಡು ಹನುಮಂತ ಗೌಡ್ರ ಹತ್ರ ಓಡ್ ಬಂದು ಮೊರೆ ಹೋದ್ರಂತೆ. ನಮ್ ಪರೋಪಕಾರಿ ಹನುಮಂತ ಗೌಡ್ರೆ ನೀರ್ಗಿಳಿದಿರ್ಬೇಕು. ಇಲ್ಲಪ್ಪ, ಅವ್ರನ್ನ ನೀರ್ಗಿಳಿಯಕ್ಕೆ ಅವ್ರ ಪರಿವಾರದವ್ರು ಎಲ್ ಬಿಡ್ತಾರೆ. ಮತ್ತೆ ಗೌಡ್ರು ಅಂಬಿಗನ್ ಕರೆದು ಚಿನ್ನದ ಮೂಟೆ ಹುಡುಕು ಅಂತ ಆದೇಶ ಕೊಟ್ರಂತೆ. ಅವರು ಚೀಲಗಳ ಹುಡುಕೊಟ್ಟಿರ್ಬೇಕು. ಅಲ್ಲೇ ಇರೋದ್ ನೋಡು ಮಜಾ, ಅವನ್ ಯಾಕೆ ಕೊಡ್ತಾರೆ ಅಲ್ಲೇ ಅಡಕ್ ಇಟ್ಬಿಟ್ಟು ಬರೀ ಗೈಲ್ ಮೇಲಕ್ ಬಂದ್ರು. ಎಲ್ಲ ಇವರ ಅಲ್ಲ, ಈ ವ್ಯಾಪಾರಿಗಳು ತಲೆ ಮೇಲೆ ಕೈ ಹೊತ್ಕೊಂಡು ಹೋಗಿರ್ಬೇಕು. ಇಲ್ಲ, ಸೂಕ್ಷ್ಮತಿಗಳಾದ ಗೌಡ್ರಿಗೆ ಈ ಗುಟ್ಟು ಹೇಗೋ ತಿಳಿದೋಯ್ತು ಅಲ್ವಾ. ಮತ್ತೆ ಅದ್ರಾಗೆ ಒಬ್ಬ ಅಂಬಿಗ ಬಾಯಿ ಬಿಟ್ಟಿರ್ಬೇಕು. ಮುಖಂಡ ಹೇಳದ್ನಂತೆ, ಈ ವ್ಯಾಪಾರಿಗಳು ಕಳ್ಳರು, ಬಡಬಗ್ಗರು ದುಡ್ಡು ಹೊಡೆದು ಶ್ರೀಮಂತರಾಗಿರ್ತಾರೆ, ಆ ದುಡ್ಡು ನಾವು ನಮ್ ಸಂಸ್ಥಾನಕ್ಕೆ ಕೊಡ್ತೀವಿ ಅಂದ್ರಂತೆ. ಅದಕ್ ನಮ್ಮ ಹನುಮಂತ ಗೌಡ್ರು ಏನಂದ್ರು? ಗೌಡ್ರು ಒಪ್ತಾರ, ಅನ್ಯಾಯದ ದುಡ್ಡಾದ್ರೆ ದೇವ್ರು ನೋಡ್ಕೋತಾನೆ, ನಾವು ವ್ಯಾಪಾರಿಗಳಿಗೆ ಮೋಸ ಮಾಡೋದು ಸರಿಯಲ್ಲ, ಅವ್ರ ಮೂಟೆಗಳನ್ನ ಅವ್ರಿಗೆ ಕೊಟ್ಬಿಡಿ ಅಂದ್ರಂತೆ. ಹೌದಾ? ನಂಬಕ್ಕೆ ಆಗಕ್ಕಿಲ್ಲ. ಅದಕ್ಕೆ ನಿನ್ನೆ ಆ ಅಂಬಿಗರ ಸನ್ಮಾನ ಮಹಲ್ನಲ್ಲಿ ಇತ್ತಂತೆ. ಅದಕ್ಕೆ ಜನ ಕಿಕ್ಕಿರ್ದು ಸೇರಿದ್ರು ವೆಂಕಪ್ಪ. ವ್ಯಾಪಾರಿಗಳು ಬಂದಿದ್ರಂತೆ. ಯಾಕೆ ಚಂದ್ರಣ್ಣ? ಹನುಮಂತ ಗೌಡ್ರನ್ ಸತ್ಕಾರ ಮಾಡಿ ಒಂದು ಮೂಟೆ ಚಿನ್ನ ಕೊಡಕ್ಕೆ ಎಂದು ಬಂದಿದ್ರಂತೆ. ಹೌದೇ, ಪರವಾಗಿಲ್ಲ ವ್ಯಾಪಾರಿಗಳು. ಆದ್ರೆ ಹನುಮಂತ ಗೌಡ್ರು ಇದನ್ನೆಲ್ಲ ಒಪ್ತಾರ? ಈ ಸತ್ಕಾರ ಚಿನ್ನದ ಮೂಟೆ ಯಾವ್ದನ್ನು ಸುತ್ತರಾ ಅಂತ ತೆಗೆದುಕೊಳ್ಳಕ್ ಒಪ್ಲಿಲ್ವಂತೆ. ಅಲ್ವಾ? ಮತ್ತೆ ಇದಕ್ಕೆ ಚಂದ್ರಣ್ಣ ನಿಷ್ಕಾಮ ಸೇವೆ ಅಂತ. ವೆಂಕಪ್ಪ, ಇಂಥವ್ರು ಇದಾರಲ್ಲ ಈ ಪ್ರಪಂಚದಲ್ಲಿ. ಹನುಮಂತ ಗೌಡ್ರು ಅಂತ ಅವ್ರು ಇರೋದ್ರಿಂದಾನೇ ಈ ಜಗತ್ ನಡೆಯೋದು ಚಂದ್ರಣ್ಣ. ಹೌದಪ್ಪ, ಹೌದು ವೆಂಕಪ್ಪ. ಹನುಮಂತ ಗೌಡ್ರಿಗೆ ಶುಭವಾಗಲಿ. ಹನುಮಂತ ಗೌಡ್ರಿಗೆ ಶುಭವಾಗಲಿ. ನಾನು ಬರ್ತೀನಪ್ಪ, ನಾನು ಬರ್ತೀನಪ್ಪ. ಕೆಲಸ ಇದೆ. ಮುಂದೇನಾಯಿತು ಕೇಶವ ಶರ್ಮರೇ? ಕೇಳುತ್ತೇನೆ. ಶ್ರೀರಾಮಚಂದ್ರನು ರಾಜವೈಭೋಗ ಸುಖ ಸಂಪತ್ತುಗಳನ್ನು ತ್ಯಜಿಸಿ ಕಾಡಿಗೆ ಬಂದಿದ್ದಾನೆ. ಅವನ ಜೊತೆಯಲ್ಲಿ ಲಕ್ಷ್ಮಣ ಸೀತಾದೇವಿಯೂ ಇದ್ದಾರೆ. ತನ್ನ ತಾಯಿಯಾದ ಕೈಕೇಯಿಯ ಮಾತು ನಡೆಸಿಕೊಡಬೇಕು, ತಂದೆಯ ಪ್ರತಿಷ್ಠೆಯನ್ನು ಹೆಚ್ಚಿಸಬೇಕು ಎಂದು 14 ವರ್ಷಗಳ ವನವಾಸಕ್ಕೆ ಕಾಡಿಗೆ ಬಂದಿದ್ದಾನೆ. ಒಂದು ದಿನ ಹನುಮಂತನ ಕಣ್ಣಿಗೆ ಈ ಮೂವರು ಬೀಳುತ್ತಾರೆ. ಶ್ರೀರಾಮಚಂದ್ರನ ಓಜಸ್ವಿ ವ್ಯಕ್ತಿತ್ವವನ್ನು ನೋಡಿ ಆಕರ್ಷಿತನಾದ ಹನುಮಂತ ರಾಮನನ್ನು ನೋಡಿ ಈತನೊಬ್ಬ ಮಹಾಪುರುಷನೆಂದು ಭಾವಿಸಿ ತನ್ನ ಪ್ರಭುವಾದ ಸುಗ್ರೀವನ ಕಡೆಗೆ ಓಡಿ ಬರುತ್ತಾನೆ. ಕೈ ಜೋಡಿಸಿ ಸುಗ್ರೀವನ ಮುಂದೆ ನಿಂತು, ಮಹಾಪ್ರಭು, ನಮ್ಮ ಕಾಡಿಗೆ ಒಬ್ಬ ಮಹಾಪುರುಷ ಬಂದಿದ್ದಾನೆ. ಅವನ ಮುಖದ ಮೇಲಿನ ದಿವ್ಯ ತೇಜಸ್ಸಿನಿಂದ ಅವನೊಬ್ಬ ಮಹಾಪುರುಷ ಎಂದು ಗೊತ್ತಾಗುತ್ತದೆ. ನಾವು ಈತನ ಸಖ್ಯ ಬೆಳೆಯಿಸಿದರೆ ಕಳೆದುಕೊಂಡ ಕಿಷ್ಕಿಂಧಾ ರಾಜ್ಯವನ್ನು ವಾಲಿಯಿಂದ ಮರಳಿ ಪಡೆಯಬಹುದು ಎನ್ನುತ್ತಾನೆ. ಅಪರಿಚಿತನೊಬ್ಬನ ಸಖ್ಯವೇ ನಮ್ಮ ಬಾಹುಗಳು ಸದೃಢವಾಗಿರುವಾಗ ಅಪರಿಚಿತ ಯುವಕನ ಬಳಿ ಅಂಗಲಾಚುವುದೇ ಸಾಧ್ಯವಿಲ್ಲ ಅನ್ನುತ್ತಾನೆ ಸುಗ್ರೀವ. ಓ, ಇಲ್ಲಿ ಚಿಕ್ಕವರು ದೊಡ್ಡವರು ಎಂಬ ಪ್ರಶ್ನೆ ಮುಖ್ಯವಲ್ಲ ಪ್ರಭು, ನನ್ನ ಅಂತರಾತ್ಮ ಉಳಿಯುತ್ತಿದೆ. ನಾವು ಅವನ ಸಖ್ಯ ಬೆಳೆಸಿದರೆ ನಮಗೆ ಒಳಿತಾಗುತ್ತದೆ ಎಂದು. ತಾವು ಒಮ್ಮೆ ಆ ಯುವಕನನ್ನು ಕಣ್ಣಾರೆ ನೋಡಬೇಕು. ಇಂದು ಹನುಮಂತ ಪರಿಪರಿಯಾಗಿ ಬೇಡಿ ಸುಗ್ರೀವನನ್ನು ಒಪ್ಪಿಸಿ ಶ್ರೀರಾಮನ ಬಳಿ ಕರೆದೊಯ್ಯುತ್ತಾನೆ. ಜೈ ಮಾರುತಿ, ಜೈ ಮೈಲಾರಿ ಲಿಂಗ. ಆ ಹನುಮಂತ ಎಷ್ಟೆಂದರೂ ದಿವ್ಯಜ್ಞಾನಿಯಲ್ಲವೇ? ಕೇವಲ ದಿವ್ಯಜ್ಞಾನಿಯಲ್ಲ ಪ್ರಭು, ಆತ ವ್ಯಾಕರಣ ಪಂಡಿತನು, ಮಹಾ ತಪಸ್ವಿಯು. ಕೇಶವ ಶರ್ಮರೆ, ಪ್ರಭು ಈ ಹೊತ್ತು ಇಲ್ಲಿಗೆ ನಿಲ್ಲಿಸೋಣ. ಆಗಲಿ, ನಾಳೆ ಮುಂದುವರಿಸೋಣ. ಆಗದೆ ಆಗಬಹುದು ಪ್ರಭು. ನನಗೆ ಅಪ್ಪಣೆ ಹಾಕಬೇಕು. ಹೋಗಿ ಬನ್ನಿ. ಪ್ರಭು, ಒಬ್ಬ ಹೆಣ್ಣು ಮಗಳು ನಿಮ್ಮನ್ನು ಭೇಟಿಯಾಗಲು ತುಂಬಾ ಸಮಯದಿಂದ ಕಾಯುತ್ತಿದ್ದಾಳೆ. ಹೌದೇ? ಆಗಲೇ ಏಕೆ ಹೇಳಲಿಲ್ಲ? ಮಹಿಳೆಯರು ಕಾಯುವಂತೆ ಮಾಡಬಾರದು. ಅವರಿಗೆ ತಂಪು ಪಾನೀಯವನ್ನು ಕೊಡಲಾಯಿತೆ? ಹೌದು ಪ್ರಭು. ಹಾಗಾದರೆ ಆಕೆಯನ್ನು ತಕ್ಷಣ ಒಳಗೆ ಬಿಡು. ಅಪ್ಪಣೆ. ಶರಣ, ಶರಣಾರ್ಥಿ ಸ್ವಾಮಿ. ಬನ್ನಿ ಬನ್ನಿ ತಾಯಿ. ತಾವು ಯಾರು? ನನ್ನ ಹೆಸರು ಗಂಗವ್ವ. ನಾನು ರಾಮಚಂದ್ರಪುರದ ಲಿಂಗನಗೌಡರ ಪತ್ನಿ. ಓ, ಲಿಂಗನಗೌಡರು ರಾಮಚಂದ್ರಪುರದ ಆಳರಸರಲ್ಲವೇ? ಹೌದು ಮಹಾಸ್ವಾಮಿ. ಬನ್ನಿ ತಾಯಿ, ಕುಳಿತುಕೊಳ್ಳಿ. ನನ್ನಲ್ಲಿ ಬಂದಂತ ಕಾರಣ? ಸ್ವಾಮಿ, ನನ್ನ ಮೇಲೊಂದು ದೊಡ್ಡ ಆಪತ್ತು ಬಂದೆರಗಿದೆ ಸ್ವಾಮಿ. ತಾವೇ ನನ್ನನ್ನು ಈ ಸುತ್ತಿನಿಂದ ಪಾರು ಮಾಡಲು ಸಮರ್ಥರು. ತಾವು ನನ್ನನ್ನು ಕಾಪಾಡಬೇಕು ಸ್ವಾಮಿ. ಹೇಳಿ ತಾಯಿ, ನನ್ನಿಂದಾಗುವುದಾದರೆ ಖಂಡಿತ ಮಾಡುತ್ತೇನೆ. ನನ್ನನ್ನು ತಾವು ಒಡಹುಟ್ಟಿದ ಸಹೋದರಿಯನ್ನು ತಿಳಿದು ಮಾತು ಕೊಡಬೇಕು ಸ್ವಾಮಿ. ಅಂತಹ ದೊಡ್ಡ ಆಪತ್ತು ಏನು ತಾಯಿ? ನೀವು ಅನೇಕ ಮಹಿಳೆಯರ ಕಣ್ಣೀರು ಹೊರಿಸಿದ್ದೀರಿ, ಎಷ್ಟೋ ಮನೆಗಳ ಉದ್ಧಾರ ಮಾಡಿದ್ದೀರಿ. ನೀವು ಮನಸ್ಸು ಮಾಡಿದರೆ ಯಾವುದೂ ಕಷ್ಟವಲ್ಲ ಸ್ವಾಮಿ. ಹೇಳಿ ತಾಯಿ, ಹೇಳಿ. ನನ್ನಿಂದಾದ ಸಹಾಯ ಖಂಡಿತ ಮಾಡುತ್ತೇನೆ. ಯಾರೋ ಪಿಸುಲರ ಮಾತು ಕೇಳಿ ಬಂಕಾಪುರದ ಸುಬೇದಾರರು ನನ್ನ ಪತಿಯನ್ನು ಬಂಧಿಸಿ ಕರೆದೊಯ್ದರು. ಅದೇಕೆ? ಸರ್ಜಾ ಖಾನರು ಎಂದೂ ಹಾಗೆ ಮಾಡುವರಲ್ಲ. ಅವರನ್ನು ನಾನು ಚೆನ್ನಾಗಿ ಬಲ್ಲೆ. ನ್ಯಾಯ ನಿಷ್ಠುರತೆ ಅವರ ಬಳಿ ಕಲಿಯಬೇಕು. ನಮಗಾಗದವರ ಮಾತು ಕೇಳಿ ಹಾಗೆ ಮಾಡಿದ್ದಾರೆ ಸ್ವಾಮಿ. ಮುಸಲ್ಮಾನರಿಗೂ ಹಿಂದೂಗಳನ್ನು ಕಂಡರೆ ಅಷ್ಟೇ ಕಷ್ಟ ಅಲ್ಲವೇ? ತಾಯಿ, ಸರ್ಜಾ ಖಾನರನ್ನು ನೀವು ತಪ್ಪು ತಿಳಿದುಕೊಂಡಿದ್ದೀರಿ. ಅವರು ಮುಸಲ್ಮಾನ ಪಕ್ಷಪಾತಿಯಲ್ಲ, ಹಾಗೆಯೇ ಹಿಂದೂಗಳ ದ್ವೇಷಿಗಳೂ ಅಲ್ಲ. ಅವರು ಧರ್ಮಾಧರ್ಮಗಳ ಸೂಕ್ಷ್ಮ ಅರಿತವರು, ಶಾಂತ ಸ್ವಭಾವದವರು. ಅವರು ನಿಮ್ಮ ಗಂಡನನ್ನು ಒಂದು ವೇಳೆ ಅನ್ಯಾಯವಾಗಿ ಬಂಧಿಸಿದ್ದರೆ ಬಿಟ್ಟು ಬಿಡುತ್ತಾರೆ. ಇಲ್ಲ ಪ್ರಭು, ನನ್ನ ಪತಿ ಸಾಧು ಸ್ವಭಾವದವರು, ಯಾರ ತಂಟಿಗೂ ಹೋಗುವವರಂತವರಲ್ಲ. ಅಂತವರ ಮೇಲೆ ಏನೇನೋ ಆಪಾದನೆ ಹೊರಿಸಿ ಕರೆದೊಯ್ದಿದ್ದಾರೆ. ಓ, ಹಾಗೇನು? ಇರಲಿ, ನಾನು ವಿಚಾರಿಸುತ್ತೇನೆ. ವಿಚಾರಿಸುವುದಂತೆ ಅಲ್ಲ ಸ್ವಾಮಿ, ತಾವು ಅವರ ಬಿಡುಗಡೆಯನ್ನು ಮಾಡಿಸಿಕೊಡಬೇಕು. ನಿಮ್ಮ ಕಾಲು ಮುಟ್ಟಿ ಬೇಡಿಕೊಳ್ಳಿ. ನಿಮ್ಮ ಕಾಲು ಮುಟ್ಟಿ ಬೇಡಿಕೊಳ್ಳಿ, ಬಿಡುಗಡೆ ಮಾಡಿಸಿಕೊಡಬೇಕು ಸ್ವಾಮಿ. ನೋಡಿ, ನಾನು ಸರ್ಜಾ ಖಾನರಿಗೆ ಹೇಳಿ ನೋಡುತ್ತೇನೆ. ಅವರಿಗೆ ತಿಳಿ ಹೇಳುವ ಯೋಗ್ಯತೆ ನಮ್ಮದಲ್ಲ, ಆದರೂ ಪ್ರಯತ್ನ ಮಾಡುತ್ತೇನೆ. ಈ ಕೆಲಸ ತಾವು ಆದಷ್ಟು ಶೀಘ್ರ ಮಾಡಬೇಕು ಸ್ವಾಮಿ. ಇಲ್ಲದಿದ್ದರೆ ಇಲ್ಲದಿದ್ದರೆ ನನ್ನ ಪತಿಯ ಜೀವಕ್ಕೆ ಅಪಾಯವಿದೆ ಸ್ವಾಮಿ. ನಾನು ನಿಮ್ಮನ್ನು ನಂಬಿದ್ದೇನೆ. ನನ್ನ ಕುಂಕುಮ ಉಳಿಸಿಕೊಡಬೇಕು. ನನ್ನ ಕುಂಕುಮ ಭಾಗ್ಯ ನಿಮ್ಮ ಕೈಯಲ್ಲಿದೆ ಸ್ವಾಮಿ, ನಿಮ್ಮ ಕೈಯಲ್ಲಿದೆ. ಪ್ರಯತ್ನಿಸುತ್ತೇನೆ ತಾಯಿ. ನೀವು ಸಮಾಧಾನ ಮಾಡಿಕೊಳ್ಳಿ. ಮೈಲಾರಿ ಲಿಂಗ ನಿಮಗೆ ಒಳಿತು ಮಾಡಲಿ. ಮಹಾದೇವ ಮೈಲಾರಿ ಲಿಂಗ. ಬಂಕಾಪುರದ ಸುಬೇದಾರ ಸರ್ಜಾ ಖಾನರು ಹಿಂದೂ ಮುಸಲ್ಮಾನರೆಂಬ ಭೇದ ಮಾಡಿದವರೇ ಅಲ್ಲ. ಆದರೆ ಗಂಗವ್ವ ಹೇಳುವುದು ವಿಚಿತ್ರವಾಗಿದೆ. ಲಿಂಗನಗೌಡರು ಏನೋ ಮಾಡಿರಬೇಕು, ಸಿಕ್ಕಿಬಿದ್ದಿದ್ದಾರೆ. ಈ ಬಗ್ಗೆ ಗುಟ್ಟಾಗಿ ತನಿಖೆ ಮಾಡಿಸಬೇಕು. ಸರಿಯಾದ ಕಾರಣ ಅರಿತುಕೊಳ್ಳದೆ ಸರ್ಜಾ ಖಾನರ ಬಳಿಗೆ ಹೋಗುವುದು ಸಮಂಜಸವಲ್ಲ. ಪ್ರಭು, ಬಾಳಪ್ಪನವರು ಬಂದಿದ್ದಾರೆ. ಓ, ಅವರನ್ನು ಒಳಗೆ ಕಳಿಸಿ. ಅಪ್ಪಣೆ. ಬನ್ನಿ ಬನ್ನಿ ಬಾಳಪ್ಪನವರೇ, ನಿಮಗೆ 100 ವರ್ಷ ಆಯಸ್ಸು. ನಮಸ್ಕಾರ ಪ್ರಭು. ಇದೇನು ಇದ್ದಕ್ಕಿದ್ದಂತೆ ನನ್ನನ್ನು ನೆನೆಸಿಕೊಂಡ ಕಾರಣ? ಒಂದು ಗುಪ್ತ ಕೆಲಸ ನಿಮ್ಮಿಂದ ಆಗಬೇಕು. ನನಗೆ ನಿಮಗಿಂತ ಆಪ್ತರು ಯಾರಿದ್ದಾರೆ ಹೇಳಿ. ಓಹ್, ಇದು ನೀವು ನನ್ನ ಮೇಲಿಟ್ಟಿರುವ ವಿಶ್ವಾಸ. ಹೇಳಿ ಸ್ವಾಮಿ, ನನ್ನಿಂದ ಏನಾಗಬೇಕು? ನೀವು ಗುಪ್ತವಾಗಿ ರಾಮಚಂದ್ರಪುರಕ್ಕೆ ಹೋಗಬೇಕು. ಓ, ಏಕೆ? ಅಲ್ಲಿಯ ಗೌಡರಾದ ಲಿಂಗನಗೌಡರನ್ನು ಸರ್ಜಾ ಖಾನರು ಬಂಧಿಸಿ ಎಳೆದೊಯ್ದಿದ್ದಾರಂತೆ. ಹೌದೇ? ಯಾಕಂತೆ? ಅದನ್ನೇ ನೀವು ಪತ್ತೆ ಮಾಡಬೇಕು. ಲಿಂಗನಗೌಡರ ಹೆಂಡತಿ ಬಂದಿದ್ದರು. ನಿಷ್ಕಾರಣವಾಗಿ ಬಂಧಿಸಿಕೊಂಡು ಹೋಗಿದ್ದಾರೆ, ಬಿಡಿಸಿಕೊಡಿ ಎಂದು ಕೇಳುತ್ತಿದ್ದಾರೆ. ಆಗಲಿ ಪ್ರಭು, ಇಂದೇ ಹೊರಡುತ್ತೇನೆ. ಒಂದೆರಡು ದಿನಗಳಲ್ಲಿ ತಮಗೆ ವರದಿ ಮಾಡುತ್ತೇನೆ. ಹಾಗೆಯೇ ಮಾಡಿ ಮಹಾದೇವ ಮೈಲಾರಿಲಿಂಗ. ಪ್ರಭು, ಬಾಳಪ್ಪನವರು ಬಂದಿದ್ದಾರೆ. ಓ, ಅವರನ್ನು ಕೂಡಲೇ ಒಳಗೆ ಕಳಿಸಿ. ಅಪ್ಪಣೆ. ಬನ್ನಿ ಬನ್ನಿ ಬಾಳಪ್ಪನವರೇ. ನಮಸ್ಕಾರ ಹನುಮಂತ ಗೌಡ. ನಮಸ್ಕಾರ. ಬನ್ನಿ ಕುಳಿತುಕೊಳ್ಳಿ. ನಿಮ್ಮ ಆಗಮನವನ್ನೇ ನಿರೀಕ್ಷಿಸುತ್ತಿದ್ದೆ. ಹೋದ ಕೆಲಸ ಏನಾಯಿತು? ಪ್ರಭು, ಒಂದೇ ಮಾತಿನಲ್ಲಿ ಹೇಳುವುದಾದರೆ ಈ ವಿಷಯವನ್ನು ಇಲ್ಲಿಗೆ ಕೈಬಿಡುವುದೇ ವಾಸಿ. ಅಂದರೆ? ಲಿಂಗನಗೌಡ ಖಾವಂದರಲ್ಲಿ ಹೆಸರು ಕೆಡಿಸಿಕೊಂಡಿದ್ದಾನೆ. ಹೌದೇ? ಹಾ, ನಾಲ್ಕಾರು ಬಾರಿ ಸರಕಾರದ ಹಣ ನುಂಗಿ ನೀರು ಕುಡಿದಿದ್ದಾನಂತೆ. ಓ, ಹೆಂಡ ಹೆಣ್ಣುಗಳ ವ್ಯಸನಿ. ನಾಲ್ಕಾರು ಬಾರಿ ಹೀಗೆ ಮಾಡಿದರೂ ಸುಭೇದಾರರು ಮಾಫ್ ಮಾಡಿದರಂತೆ. ಮತ್ತೆ ಈಗೇಕೆ ಕೈದು ಮಾಡಿದ್ದಾರಂತೆ? ಈ ಬಾರಿ ಆತ ತುಂಬಾ ಕಾಟ ಕೊಟ್ಟಿದ್ದಾನಂತೆ. ಏನು? ನಾನು ಗಂಗವನಿಗೆ ಹೇಳಿದ್ದೇ ನಿಜವಾಯಿತು. ಸುಬೇದಾರರು ಕಾರಣವಿಲ್ಲದೆ ಕೈದು ಮಾಡುವರಲ್ಲವೆಂದು. ಹೌದು, ಈ ಬಾರಿ ಲಿಂಗನಗೌಡರು ಬಿಡುಗಡೆಯಾಗುವುದು ಕಷ್ಟ ಎಂದು ಜನರು ಆಡಿಕೊಳ್ಳುತ್ತಿದ್ದರು. ಆದರೆ ಆದರೆ ನಾನು ಗಂಗಮ್ಮನವರಿಗೆ ಮಾತು ಕೊಟ್ಟು ಬಿಟ್ಟೆನಲ್ಲ, ಈ ಕೆಲಸ ನಮ್ಮಿಂದ ಸಾಧ್ಯವಿಲ್ಲವೆಂದು ಹೇಳಿ ಕಳಿಸಬಹುದಲ್ಲ ಪ್ರಭು. ಅದು ಸಾಧ್ಯವಿಲ್ಲ ಬಾಳಪ್ಪನವರೇ. ಕೊಟ್ಟ ಮಾತನ್ನು ಹಿಂತೆಗೆದುಕೊಳ್ಳಲಾರೆ. ನಿಮ್ಮ ಮಾತನ್ನು ಉಳಿಸಿಕೊಳ್ಳುವುದು ತುಂಬಾ ಕಷ್ಟವಾಗಬಹುದು. ಅಲ್ಲದೆ ನ್ಯಾಯನಿಷ್ಠುರಿಯಾದ ಸರ್ಜಾಕಾನರ ಅವಕೃಪೆಗೂ ನಾವು ತುತ್ತಾಗಬಹುದು. ಒಳ್ಳೆಯ ಪೇಚಿನಲ್ಲಿ ಬಿದ್ದಂತಾಯ್ತಲ್ಲ ಗಂಗವ್ವ, ನನಗೆ ಇದನ್ನೆಲ್ಲ ಹೇಳಲೇ ಇಲ್ಲ. ಅಲ್ಲ, ತನ್ನ ಗಂಡ ಕಳ್ಳ, ಫಟಿಂಗ, ನೀಚ ಎಂದು ಯಾವ ಹೆಣ್ಣು ತಾನೇ ಹೇಳುತ್ತಾಳೆ? ಈಗೇನು ಮಾಡುವುದು ಬಾಳಪ್ಪನವರೇ? ಪ್ರಭು, ಇದಕ್ಕುಳಿದಿರುವುದು ಒಂದೇ ಉಪಾಯ. ಅದೇನು? ಸುಭೇದಾರರ ಹತ್ತಿರ ಅಂಗಲಾಚೆ ಬೇಡಿಕೊಂಡು ನಮ್ಮ ಸಂಬಂಧವನ್ನು ಹಾಳು ಮಾಡಿಕೊಳ್ಳುವುದಕ್ಕಿಂತ ಗಂಗಮ್ಮನನ್ನು ಕರೆದು ಈ ಕೆಲಸ ನಮ್ಮಿಂದ ಆಗುವುದಿಲ್ಲ ಎಂದು ಸರಳವಾಗಿ ಹೇಳುವುದೇ ಉಚಿತ. ಅದು ಸಾಧ್ಯವಿಲ್ಲ ಬಾಳಪ್ಪನವರೇ. ನನ್ನ ಮಾತನ್ನು ನಾನು ಉಳಿಸಿಕೊಳ್ಳಲೇಬೇಕು. ಪ್ರಭು, ಈ ವಿಷಯದಲ್ಲಿ ತಾವು ಕೈ ಹಾಕದಿದ್ದರೆ ಒಳಿತು ಎಂಬುದು ನನ್ನ ಸ್ಪಷ್ಟ ಅಭಿಪ್ರಾಯ. ಆ ಮೈಲಾರಿ ಲಿಂಗನ ಇಚ್ಛೆ ಇದ್ದಂತಾಗಲಿ. ಒಬ್ಬ ಸ್ತ್ರೀ ಅಸಹಾಯಕಳಾಗಿ ಬಂದು ಅಂಗಲಾಚಿದಾಗ ಅವಳಿಗೆ ಕೊಟ್ಟ ಮಾತನ್ನು ನಾನು ಉಳಿಸಿಕೊಳ್ಳದಿದ್ದರೆ ಮಾತು ತಪ್ಪಿದ ಹನುಮಂತಗೌಡ ಎಂದು ಇತಿಹಾಸ ನಿರ್ಮಿಸಿದಂತಾಗುತ್ತದೆ. ಹಾಗಾದರೆ ಈಗ ನಿಮ್ಮನ್ನು ಆ ಮೈಲಾರಲಿಂಗನೇ ಕಾಪಾಡಬೇಕು. ಬಾಳಪ್ಪನವರೇ, ನಾವಿಬ್ಬರೂ ನಾಳೆ ಬಂಕಾಪುರಕ್ಕೆ ಹೋಗಿ ಬರೋಣ. ಸುಬೇದಾರನ್ನು ಕಂಡು ಒಬ್ಬ ಹೆಣ್ಣು ಮಗಳ ಕುಂಕುಮ ಭಾಗ್ಯ ಉಳಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಇನ್ನುಳಿದುದು ದೈವೇಚ್ಛೆ. ಆಗಲಿ ಪ್ರಭು. ಮಹಾದೇವ ಮೈಲಾರಿಲಿಂಗ. ನಾವು ನಸುಕಿನಲ್ಲೇ ಎದ್ದು ಹೊರಟಿದ್ದರಿಂದ ಸುಸ್ತಾಗಿಬಿಟ್ಟಿದೆ. ಕುದುರೆಗಳಿಗೂ ದಣಿವಾಗಿದೆ. ಅವಕ್ಕೂ ಹಸಿವು ನೀರಡಿಕೆ ಇವೆಯಲ್ಲ ಪ್ರಭು. ನಾವೇನು ಕಡಿಮೆ ದಾರಿ ಕ್ರಮಿಸಿಲ್ಲ. ಈ ಕ್ಷೇತ್ರದಲ್ಲಿ ಕೊಂಚ ವಿಶ್ರಾಂತಿಯನ್ನು ಪಡೆಯಬಹುದಲ್ಲ? ಹಾಗೆಯೇ ಆಗಲಿ. ಪರಿವಾರದವರು ಊಟದ ವ್ಯವಸ್ಥೆ ಇಲ್ಲಿಯೇ ಮಾಡಲಿ. ಊಟ ವಿಶ್ರಾಂತಿಗಳಾದ ಬಳಿಕ ಮುಂದೆ ಹೋಗೋಣ. ಅಲ್ಲಿಯವರೆಗೆ ತಾವು ವಿಶ್ರಾಂತಿ ಪಡೆಯಿರಿ. ನಾನು ಕೊಂಚ ಹೊರಗೆ ಓಡಾಡಿಕೊಂಡು ಬರುತ್ತೇನೆ. ಆಗಲಿ. ಏನಾದ್ರು ಆಗ್ಲಿ ಒಂದು ಒಂದು ನಮ್ಗೆ ಕಾಸು ಕೊಟ್ಟಿದ್ದ ಕಣ್ಣ. ಆದ್ರೂ ಕೂಡ ಅನ್ನುವೆ ಅವ್ರು ಮಾಡಿದ ಅಪರಾಧ ಇರ್ಬೋದು. ಏನಾಗ್ಬಿಡ್ಬೋದು ಅಜ್ಜಿವ? ಇವರೇನನ್ನು ಮಾತನಾಡಿಕೊಳ್ಳುತ್ತಿದ್ದಾರೆ? ಲಿಂಗನಗೌಡರನ್ನು ಕಲ್ಲಿಗೇರಿಸಲಾಯಿತೆ. ಈ ವಿಷಯವನ್ನು ನಾನು ಕೂಡಲೇ ಹನುಮಂತಗೌಡರಿಗೆ ಹೇಳಬೇಕು. ಎಂತಹ ಪ್ರಮಾದವಾಯಿತು? ಅನಾಹುತವಾಯಿತು, ಅನಾಹುತವಾಯಿತು ಪ್ರಭು. ಏನಾಯ್ತು, ಏನಾಯ್ತು ಬಾಳಪ್ಪನವರೇ? ಲಿಂಗನಗೌಡರನ್ನು ಗಲ್ಲಿಗೇರಿಸಿದ್ದಾರಂತೆ. ಏನು ಮೈಲಾರಿ ಲಿಂಗ? ಹೌದು, ಬೇಹುಗಾರನು ಇದೇ ಸುದ್ದಿಯನ್ನು ತಂದಿದ್ದಾನೆ. ಬಿಜಾಪುರದಲ್ಲಿ ಎಲ್ಲರ ಬಾಯಿಯಲ್ಲೂ ಇದೇ ಸುದ್ದಿಯಂತೆ. ಈ ಡೇರಿಯ ಹೊರಗಡೆ ಜನರು ಅದನ್ನೇ ಮಾತನಾಡಿಕೊಳ್ಳುತ್ತಿದ್ದಾರೆ ಪ್ರಭು. ನಾವಿನ್ನು ಮುಂದೆ ಹೋಗಿ ಪ್ರಯೋಜನವಿಲ್ಲ. ಪಾಪ ಆ ಗಂಗಮ್ಮ ಎಷ್ಟು ಸಂಕಟ ಪಡುತ್ತಾಳೋ. ಏನು ಮಾಡುವುದಕ್ಕಾಗುತ್ತದೆ ಪ್ರಭು? ವಿಧಿಯ ಆಟದ ಮುಂದೆ ಯಾರ ಆಟವೂ ನಡೆಯುವುದಿಲ್ಲ ಅಲ್ಲವೇ? ಹೌದು ಬಾಲಪ್ಪನವರೇ, ಗಲ್ಲಿಗೇರಿಸುವಷ್ಟು ತಪ್ಪು ಮಾಡಿದವನನ್ನು ನಾನು ಉಳಿಸಿಕೊಳ್ಳಲು ಸಾಧ್ಯವಿತ್ತೇ? ಹೌದು, ಅದು ಅಸಂಭವ. ಮಹಾದೇವ ಮೈಲಾರಿ ಲಿಂಗ, ಕಾರಣ ಹನುಮಂತಗೌಡ. ಆ ಹನುಮಂತಗೌಡರ ಮನೆ ಹಾಳಾಗ ನನ್ನ ಕುಂಕು ಮಾಡಿಸಿ ಹಾಕಿದ್ದು. ನನ್ನ ಗಂಡನ್ನ ಬಿಡಿಸಿಕೊಂಡು ಬರ್ತೇನಂತ ಹೇಳಿ ಮಾತು ಕೊಟ್ಟಿದ್ದ, ಮಾತು ಮರೆತು ಬಿಟ್ಟ. ಹಾಳಾಗೋಗ್ರಿ ಅವನು, ಹಾಳಾಗೋಗ್ರಿ. ಅವ್ರಿಗೆ ಶಾಪ ಹಾಕ್ಬೇಡ ಗಂಗಮ್ಮ, ಅವ್ರ ಅಂಥವ್ರಲ್ಲ. ಹಾ, ಏನು ಶಾಂತಕ್ಕ, ನೀವು ಅವರ ಪಕ್ಷದವರೇನು? ಅಂಥವರಲ್ಲದಿದ್ದರೆ ಎಂಥವರು? ಕೊಟ್ಟ ಮಾತು ಉಳಿಸಿಕೊಳ್ಳಲಾಗದ ಸಂಸ್ಥಾನಿಕ ಎಂಥವನು? ಸ್ವಲ್ಪ ಸಮಾಧಾನ ಮಾಡ್ಕೋ ಗಂಗವ್ವ. ಜೀವನ ಅಂದ್ರೆ ಇದೆ ಅಲ್ವಾ? ಬರೋದು ಒಬ್ರೆ, ಹೋಗೋದು ಒಬ್ರೆ. ನಾಲ್ಕು ದಿನ ಕೂಡಿ ಬಾಳ್ತೀವಿ ಎಲ್ರು, ಆಮೇಲೆ ಎಲ್ರೂ ಅವರವರ ದಾರಿಲಿ ಅವರವ್ರು ಹೋಗ್ತಾರಷ್ಟೇ. ಸಹಿಸಿಕೊಳ್ಳುವುದಾದರೂ ಹೇಗೆ ಶಾಂತಕ್ಕ? ನಾನು ಬಿಡುವುದಿಲ್ಲ, ನಾನು ಖಂಡಿತ ಬಿಡುವುದಿಲ್ಲ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಎಂದು ತೋರಿಸಿ ಬಿಡುತ್ತೇನೆ. ಹಾಗ್ ಮಾಡ್ಬೇಡ ಗಂಗವ್ವ. ಹೆಂಗಸರು ಸಹನೆ ಕಳ್ಕೊಳ್ಬಾರ್ದು ತಾಯಿ. ತಾಳಿದವರು ಬಾಳ್ಯಾರು ಅನ್ನೋ ಮಾತು ಕೇಳಿದೀಯಲ್ಲ ನೀನು, ಸರ್ಕೋ ನಮ್ಮಮ್ಮ. ಪಾಪಿ, ಆ ಹನುಮಂತ ಗೌಡಿನಿಂದಲೇ ನನ್ನ ಮನೆ ಮಸನವಾಯಿತು. ನನ್ನ ಕುಂಕುಮ ಒರೆಸಿದಂತೆ ನಾನು ಆ ತುಳಿದವನ ಕುಂಕುಮನ್ನು ಒರೆಸಿ ಬಿಡ್ತೀನಿ, ಬಿಡೋದಿಲ್ಲ. ಅವನಿಗೆ ಆ ಮೈಲಾರಿ ಲಿಂಗ ಕಾಯ್ತಾನೋ ಇಲ್ಲ ಆ ಸಾಕ್ಷಾತ್ ಪರಮೇಶ್ವರನೇ ಕಾಯ್ತಾನೋ ಎಂದು ನೋಡೇ ಬಿಡ್ತೀನಿ. ಹಿಟ್ಟಿನ ಕೈಯಲ್ಲಿ ನೀನ್ ಏನೇನಾದ್ರೂ ಮಾಡಕ್ ಹೋಗ್ಬೇಡ ಗಂಗಮ್ಮ. ಹನುಮಂತ ಗೌಡರು ಬಲಿ ತಗೊಂಡ್ರೆ ನಿನ್ ಗಂಡ ತಿರುಗಿ ಬರ್ತಾನೇನಮ್ಮ? ನಾನು ಹೇಳಿದ ದಿನಾನೇ ಹೋಗಿದ್ರೆ ನನ್ನ ಗಂಡ ಉಳಿತಿದ್ದ. ಅವನು ಹೋಗ್ಲಿಲ್ಲ, ಅವನ ಮನೆ ಗುಂಡಾರಿದ್ದು ಹೋಗ್ಲಿ, ನಾಶ ಆಗ್ಲಿ, ಅವನ್ ಸಾಯ್ಲಿ. ಬೇಡ ಬೇಡ, ಹೀಗೆಲ್ಲ ಮಾತಾಡ್ಬಾರ್ದು ಗಂಗಮ್ಮ. ಸಮಾಧಾನ ಮಾಡ್ಕೋ ತಾಯಿ. ಅಡ್ಡ ಬಿದ್ದ ಗೌಡತಿ ಅವ್ರಿಗೆ ಬಾಬಿಲ್ಲ, ನನ್ನದೊಂದು ಕೆಲಸ ಮಾಡಬೇಕು. ಹೇಳ್ರಿ, ನಾನದೀನಿ. ಹೊರಗೆ ಎಲ್ಲೂ ಬಾಯಿ ಬಿಡ್ಕೂಡ್ದು. ಹೇಳೋದಿಲ್ಲ ಬಿಡ್ರವ, ನಾನೇನ್ ಮಾಡ್ಬೇಕು ಅಂತ ಹೇಳ್ರಿ. ನಿನ್ನ ಸ್ನೇಹಿತರಿಗೂ ಮತ್ತೆ ನಿನ್ನ ಹೆಂಡತಿಗೂ ಹೇಳ್ಕೊಡುದು. ಓ, ಹೇಳೋದಿಲ್ಲ ಅಂತ ಹೇಳದಲ್ಲವಾ? ಹೇಳೋದೇನಂತ? ಒಂದು ಕೂಲಿ ಮಾಡ್ಬೇಕು. ನಿನಗೆ ಥೈಲಿ ತುಂಬಾ ವರಹ ಕೊಡ್ತೀನಿ, ಒಂದ್ 5 ಎಕರೆ ಹೊಲ ಕೊಡ್ತೀನಿ. ಹೇಳ್ರಿ, ಯಾರು ಖೂನಿ ಮಾಡ್ಬೇಕು? ಆ ಹನುಮಂತ ಗೌಡನದು. ಯಾವೂರ್ ಗೌಡರಿ? ಅಯ್ಯೋ ಮಂಕೆ, ಹಾವನೂರು ಸಂಸ್ಥಾನದ ಹನುಮಂತ ಗೌಡರದು. ಹಾವನೂರು ಹನುಮಂತ ಗೌಡರದ? ಅವತ್ ಯಾವ್ರಂತ ಮನ್ಸಾರಿ? ಆಗೋದಿಲ್ಲ ಬಿಡಿ. ಆಗೋದಿಲ್ಲದಾದ್ರೆ ಇಲ್ಲಿಂದ ಹೊರಟು ಹೋಗು, ಈ ಊರು ಬಿಟ್ಟೆ ಹೋಗು. ಇನ್ನೊಮ್ಮೆ ರಾಮಚಂದ್ರಪುರದಲ್ಲಿ ನಿನ್ನ ಮುಖ ನೋಡಿದ್ರೆ ಹೂದು ಹಾರ ಹಾಕ್ಬಿಡ್ತೀನಿ. ಹೋಗ್ತೀನಿ, ಹೋಗ್ತೀನಿ ಬಿಡ್ರಿ. ಗುರುವ, ಒಂದೇ ಮಾತಿನಲ್ಲಿ ಹೇಳ್ತೀನಿ, ಒಂದು ಥೈಲಿ ವರಹ 5 ಎಕರೆ ಜಮೀನು ಕೊಡ್ತೀನಿ, ಒಂದು ಖೂನಿ ಮಾಡ್ತೀಯಾ? ನಮ್ಮ ಚಂದನ ಅದು. ಹೇಳ್ರಿ, ಯಾರು ಖೂನಿ ಮಾಡ್ಬೇಕು? ಹಾವನೂರು ಸಂಸ್ಥಾನದ ಹನುಮಂತ ಗೌಡನದು. ಓ, ಹನುಮಂತ ಗೌಡ. ಇವತ್ತ ವೀಳ್ಯ ಕೊಡ್ರಿ, ಒಂದು ವಾರದೊಳಗೆ ಮುಗಿಸಿ ಬಿಡ್ತೀವಿ. ತೆಗೆದುಕೋ ವೀಳ್ಯ, ಮುಂಗಡವಾಗಿ ಈ ಹಣ ತೆಗೆದುಕೋ. ಕೆಲಸ ಮಾಡಿದ ಮೇಲೆ ಮಿಕ್ಕದ್ದು. ಆಗ್ಲಿ, ಕೆಲಸ ಮುಗಿಸೇ ಬರ್ತೇವೆ. ಮೈಲಾರಲಿಂಗನಿಗೆ ಜಯವಾಗಲಿ, ಮೈಲಾರಲಿಂಗನಿಗೆ ಶುಭವಾಗಲಿ, ಮೈಲಾರಲಿಂಗನಿಗೆ ಜಯವಾಗಲಿ, ಮೈಲಾರಲಿಂಗನಿಗೆ ಶುಭವಾಗಲಿ, ಮೈಲಾರಲಿಂಗನಿಗೆ ಜಯವಾಗಲಿ, ಮೈಲಾರಲಿಂಗನಿಗೆ ಶುಭವಾಗಲಿ, ಮೈಲಾರ ಲಿಂಗನಿಗೆ ಜಯವಾಗಲೇ, ಮೈಲಾರ ಲಿಂಗನಿಗೆ ಶುಭವಾಗಲೇ, ಮೈಲಾರ ಲಿಂಗನಿಗೆ ಜಯವಾಗಲೇ. ಇದುವರೆಗೆ ನಾಟಕ ಸಂಗ್ರಾಮ ಧುರೀನ ಕೇಳುತ್ತಿದ್ದೀರಿ. ರಚನೆ ಶ್ಯಾಮಂ ಕೃಷ್ಣರಾವ್, ನಿರ್ದೇಶನ ರಘುಪತಿ ಹೆಗಡೆ. ಭಾಗವಹಿಸಿದವರು ಗದಾಧರ್ ಪ್ರೇಮ್ಕುಮಾರ್, ಎಚ್ಎಸ್ ಶ್ರೀರಾಮಕೃಷ್ಣ, ಎಚ್ ವಿ ನಟರಾಜ್, ಎಎಸ್ ಪ್ರಕಾಶ್, ಬಿಸಿ ಆನಂದ್, ಜಿಎಸ್ ಜಾನಕಿ ಹಾಗೂ ಜ್ಯೋತಿ ಶಶಿಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ದಿಸ್ ಇಸ್ ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಲೋರ್. 10 PM ಟ್ಯೂಸ್ಡೇ ನೈಟ್, ಇಟ್ಸ್ ಟೈಮ್ ಫಾರ್ ಅವರ್ ವೀಕ್ಲಿ ಸೆಲೆಬ್ರೇಷನ್. ಟುಡೇ ದಿವ್ಯ ವಿಲ್ ನಾವಿಗೇಟ್ ಯು ಥ್ರೂ 1 hour ಆಫ್ ಸಾಲಿಡ್ ಅನ್ಡೈಲ್ಯೂಟೆಡ್ ಫನ್ ಅಂಡ್ ಅಬ್ಸಲ್ಯೂಟ್ಲಿ ಗುಡ್ ಮ್ಯೂಸಿಕ್. ಸ್ಟೇ ಟ್ಯೂನ್ಡ್ ಇಫ್ ಯು ನೋ ವಾಟ್ಸ್ ಗುಡ್ ಫಾರ್ ಯು. Hey people, welcome to a brand new episode of Tuesday Tune. This is 612 kilohertz on the medium wave. And in case you want us to play your music, you need to call us every Monday evening between 5 and 6 on 228-1206. In case you haven't got your pens and papers ready, hang on, we'll repeat that n number of times on the show. And for now, we have our first caller. Hi, who's this? This is Vibhushri. Vibhushri, we have a guest with us in the studio. Alright. Okay, and in case you guess his name, we'll play any song you want, and that could be two songs. Give me some hints. PC Sarkar? No. Some kind of magician or something? Actually, let him speak for himself. Hello. Hello. I'm Andy Stringer. Hi. How are you? I'm fine. Welcome to the show. Thank you. You are the first caller for today. Okay. How long have you been trying? I just tried once.